ಆ ಗ್ರಂಥವನ್ನು ನಾವು ಬನಿ ಇಸ್ರಾಯೀಲರಿಗೆ ಸನ್ಮಾರ್ಗದರ್ಶಕವಾಗಿ ಮಾಡಿದ್ದೆವು. ಅವರು ತಾಳ್ಮೆ ವಹಿಸಿದಾಗ ಮತ್ತು ನಮ್ಮ ಸೂಕ್ತಗಳನ್ನು ನಂಬುತ್ತಿದ್ದಾಗ ನಾವು ಅವರೊಳಗಿಂದ ನಮ್ಮ ಆಜ್ಞೆಯಿಂದ ಮಾರ್ಗದರ್ಶನ ಮಾಡುತ್ತಿದ್ದಂತಹ ಮುಂದಾಳುಗಳನ್ನು ಎಬ್ಬಿಸಿದೆವು. ಇನ್ನ ರಬ್ಬಕ ಹುವ ಯಫ್ಸಿಲು ಬೈನಹುಂ ಯೌಮಲ್ ಕಿಯಾಮತಿ ಫೀಮಾ ಕಾನೂ ಫೀಹಿ ಯಖ್ತಲಿಫೂನ್. ಬನಿ ಇಸ್ರಾಯೀಲರು ಪರಸ್ಪರ ಭಿನ್ನಾಭಿಪ್ರಾಯ ತಾಳುತ್ತಾ ಬಂದಿರುವ ವಿಷಯಗಳ ತೀರ್ಮಾನವನ್ನು ಖಂಡಿತವಾಗಿಯೂ ನಿಮ್ಮ ಪ್ರಭುವೆ ಪುನರುತ್ಥಾನ ದಿನ ಮಾಡುವನು. ಅವಲಂ ಯಹ್ದಿ ಲಹುಂ ಕಂ ಅಹ್ಲಕ್ನಾ ಮಿನ್ ಕಬ್ಲಿಹಿಂ ಮಿನಲ್ ಕುರೂನಿ ಯಂಶೂನ ಫೀ ಮಸಾಕಿನಿಹಿಂ ಇನ್ನ ಫೀ ಧಾಲಿಕ ಲಾಯಾತ್ ಅಫಲಾ ಯಸ್ಮಉನ್. ಇವರಿಗಿಂತ ಮುಂಚೆ ನಾವೆಷ್ಟೋ ಜನಾಂಗಗಳನ್ನು ನಾಶಗೊಳಿಸಿದ್ದೇವೆ. ಅವರು ವಾಸಿಸುತ್ತಿದ್ದ ಸ್ಥಳಗಳಲ್ಲಿ ಈಗ ಇವರು ಸಂಚರಿಸುತ್ತಾರೆ. ಈ ಐತಿಹಾಸಿಕ ಘಟನೆಗಳಿಂದ ಇವರಿಗೇನು ಮಾರ್ಗದರ್ಶನ ಸಿಗಲಿಲ್ಲವೇ? ಇದರಲ್ಲಿ ದೊಡ್ಡ ನಿದರ್ಶನಗಳಿವೆ. ಇವರಿಗೆ ಕೇಳಿಸುವುದಿಲ್ಲವೇ? ಅವಲಂ ಯರೌ ಅನ್ನ ನಸೂಕುಲ್ ಮಾ ಇಲಲ್ ಅರ್ದಿಲ್ ಜುರ್ಜಿ ಫನುಖ್ರಿಜು ಬಿಹಿ ಜರ್ಅನ್ ತಾಕುಲು ಮಿನ್ಹು ಅನ್ಆಮುಹುಂ ವಅನ್ಫುಸುಹುಂ ಅಫಲಾ ಯುಬ್ಸಿರೂನ್. ನಾವು ಒಂದು ಬಂಜರು ಭೂಭಾಗದ ಕಡೆಗೆ ನೀರನ್ನು ಹರಿಸಿ ತರುವುದನ್ನು, ತರುವಾಯ ಅದೇ ನೆಲದಿಂದ ಇವರ ಜಾನುವಾರುಗಳಿಗೆ ಮೇವು ಸಿಗುವ ಹಾಗೂ ಇವರು ಸ್ವತಃ ಉಣ್ಣುವಂತಹ ಬೆಳೆಯನ್ನು ಬೆಳೆಸುತ್ತಿರುವ ದೃಶ್ಯವನ್ನು ಇವರೆಂದೂ ಕಂಡಿಲ್ಲವೇ? ಇವರಿಗೇನು ತೋಚುವುದಿಲ್ಲವೇ? ವಯಕೂಲೂನ ಮತಾ ಹಾದಲ್ ಫತ್ಹು ಇನ್ ಕುಂತುಂ ಸಾದಿಕೀನ್. ನೀವು ಸತ್ಯವಾದಿಯಾಗಿದ್ದರೆ ಈ ತೀರ್ಮಾನ ಆಗುವುದು ಯಾವಾಗ ಎಂದು ಇವರು ಕೇಳುತ್ತಾರೆ. ಕುಲ್ ಯೌಮಲ್ ಫತ್ಹಿ ಲಾ ಯನ್ಫಉ ಲ್ಲದೀನ ಕಫರೂ ಈಮಾನುಹುಂ ವಲಾ ಹುಂ ಯುನ್ಝರೂನ್. ತೀರ್ಪಿನ ದಿನ ವಿಶ್ವಾಸ ವಿಧಿಸುವುದರಿಂದ ಸತ್ಯ ನಿಷೇಧಿಗಳಿಗೆ ಏನೂ ಪ್ರಯೋಜನವಾಗದು. ಆ ಬಳಿಕ ಅವರಿಗೆ ಸ್ವಲ್ಪವೂ ಕಾಲಾವಕಾಶ ಸಿಗದು ಎಂದು ಇವರೊಡನೆ ಹೇಳಿರಿ. ಸರಿ, ಇವರನ್ನು ಇವರಷ್ಟಕ್ಕೆ ಬಿಟ್ಟು ಬಿಡಿರಿ ಮತ್ತು ಕಾಯುತ್ತಲಿರಿ. ಇವರೂ ಕಾಯುತ್ತಿದ್ದಾರೆ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಪೈಗಂಬರರೇ, ಅಲ್ಲಾಹನನ್ನು ಭಯಪಡಿರಿ ಮತ್ತು ಸತ್ಯ ನಿಷೇಧಿಗಳ ಹಾಗೂ ಕಪಟ ವಿಶ್ವಾಸಿಗಳ ಅನುಸರಣೆ ಮಾಡಬೇಡಿರಿ. ವಾಸ್ತವದಲ್ಲಿ ಸರ್ವಜ್ಞನು ಯುಕ್ತಿಪೂರ್ಣನು ಅಲ್ಲಾಹನೇ ಆಗಿರುತ್ತಾನೆ. وَاتَّبِعْ مَا يُوحَى إِلَيْكَ مِنْ رَبِّكَ إِنَّ اللَّهَ كَانَ بِمَا تَعْمَلُونَ خَبِيرًا. ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೆ ನೀಡಲಾಗುತ್ತಿರುವ ಬೋಧನೆಯನ್ನು ಅನುಸರಿಸಿರಿ. ಅಲ್ಲಾಹನು ನೀವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯದ ಅರಿವುಳ್ಳವನಾಗಿದ್ದಾನೆ. وَتَوَكَّلْ عَلَى اللَّهِ وَكَفَى بِاللَّهِ وَكِيلًا. ಮತ್ತು ಅಲ್ಲಾಹನ ಮೇಲೆಯೇ ಭರವಸೆಯನ್ನಿಡಿರಿ. ಕಾರ್ಯನಿರ್ವಾಹಕನಾಗಲು ಅಲ್ಲಾಹನೇ ಸಾಕು. ಮಾ ಜಅಲಲ್ಲಾಹು ಲಿರಜುಲಿನ್ ಮಿನ್ ಕಲ್ಬೈನಿ ಫೀ ಜೌಫಿಹಿ ವಮಾ ಜಅಲ ಅಜ್ವಾಜಕುಮುಲ್ಲಾಯಿ ತುಝಾಹಿರೂನ ಮಿನ್ಹುನ್ನ ಉಮ್ಮಹಾತಿಕುಮ್ ವಮಾ ಜಅಲ ಅದ್ಯಿಯಾಕುಮ್ ಅಬ್ನಾಅಕುಮ್. ಅಲ್ಲಾಹು ಯಾವ ಮನುಷ್ಯನ ಶರೀರದೊಳಗೂ ಎರಡು ಹೃದಯಗಳನ್ನಿರಿಸಿಲ್ಲ. ನೀವು ಜಿಹಾರ್ ಮಾಡುವ ನಿಮ್ಮ ಪತ್ನಿಯರನ್ನು ಅವನು ನಿಮ್ಮ ತಾಯಂದಿರನ್ನಾಗಿ ಮಾಡಲೂ ಇಲ್ಲ, ಮತ್ತು ಅವನು ನಿಮ್ಮ ದತ್ತು ಪುತ್ರರನ್ನು ನಿಮ್ಮ ಸ್ವಂತ ಪುತ್ರರನ್ನಾಗಿ ಮಾಡಿರುವುದೂ ಇಲ್ಲ. ಇವೆಲ್ಲ ನೀವು ನಿಮ್ಮ ಬಾಯಿಯಿಂದ ಹೊರಡಿಸಿಬಿಡುವ ಮಾತುಗಳು. ಆದರೆ ಅಲ್ಲಾಹನು ಕೇವಲ ಯಥಾರ್ಥವಾದುದನ್ನೇ ಹೇಳುತ್ತಾನೆ. ಅವನೇ ಸನ್ಮಾರ್ಗದ ಕಡೆಗೆ ಮಾರ್ಗದರ್ಶನ ನೀಡುತ್ತಾನೆ. ಉದ್ಊಹುಮ್ ಲಿಆಬಾಯಿಹಿಂ ಹುವ ಅಕ್ಸತು ಇಂದಲ್ಲಾಹ್

منكن بفاحشة مبينة يضاعف لها العذاب ضعفين وكان ذلك على الله يسيرا. ಪೈಗಂಬರರ ಪತ್ನಿಯರೇ, ನಿಮ್ಮಲ್ಲಿ ವ್ಯಕ್ತವಾದ ಅಶ್ಲೀಲ ಕಾರ್ಯವೆಸಗುವವಳಿಗೆ ಇಮ್ಮಡಿ ಯಾತನೆ ಕೊಡಲಾಗುವುದು. ಇದು ಅಲ್ಲಾಹನಿಗೆ ಅತಿ ಸುಲಭವಾದ ಕೆಲಸ.